بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدًا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. الإمام المبجل شيخ الإسلام الإمام ابن تيمية رحمه الله ليوفي فوي قاعدة في الصبر كترك ما به قواعد مي فوتوغي ما قدو شرح كرمغا ميغ كريغا واني إغار كلاه نغا ديفا ميريغ كلاس మీ మీ కులాహు మీ షరహాగా బయాన్ కురవే బారవన కులాస్ కులాహుగా బావరి తిబి ఎమ్మెహా హాజిరింగ్ అహున్నా అఖ్తుం. అస్సలాము అలైకుం వరహ్మతుల్లాహి వబరకాతు. ఫొతుగే మాగడుగా ముఅల్లిఫ్ రహిమహుల్లాహు దికుర్ కొఫావా కెత్తరికం బెహిగెం వా tim baage terein debaye mige kuriga tafsil ko bayan ko fawane ei Allah jalla wala ya kiyambanga tumai kuttam bu mige alukanta huga ketterivon adi kalaange jalla wala nahi kurava fawa kantatakun duruheli huruma ketterivon timmana baaga rahimahullahu vidale famiwani అన్నవు సాలిస్ తిమ్మణ భావతకి అసబ్రు అలామా యుసీబుహు బిగైరి ఇఖ్తియారిహి మినల్ మసాయిబ్. తిమ్మణై తిమాగ అమిల్ల ఇఖ్తియారక నుల కురిమతివా ఎకి ముసీబాయిత్తక కెత్తెరివుమే. ఫహియ నవాన్ ఫహి మికెత్తెరికం దేవత్తరక బెహిగెందే. మితనుగా రహిమహుల్లాహు విదాళ ఫమి వణి సబ్ర్ అలల్ మసాయిబ్ అడాయ కురిమతివా మసాయిబ్ తక ముసీబాయ్ తక కెత్తెరివుమా మెదుగే. మి ముసీబాయిత దెవత్తరక బెహిగెన్ దాకం ఎగొతుం ఫుర్తమ వత్తరకి ఎ కమెగ్గా హల్గు తకున్నం ఎవ్వెస్ ఇఖ్తియారిన్ నెక్ అంతత్త బలిత ఫద అది ఎనూ వెస్ సమావి ముసీబాయిత్త. మీ అడుతకున్నం ఏగా ఎవ్వెస్ ఇఖ్తియారన్ నెఫ్ఫద కంతత్తకి. మిసాలక బలితం అళాయ కురిమతివు ఏనాగ మచ్చ ఫాళువ మిఫద ఇఖ్తియారన్ నె కంతత్త. మిసాలక బోవార్యా ఎకీగ ఎ వారే వెహుముగ సబబుం ఏనాగె దడుగువాంతం హలాకువెగెన్ దియుం. ఏనాగె గెదరు హలాకువెగెన్ దియుం. అదిహం ఎఫదైన్ ఏనాయ లిబిఫావా ఏనా లోబివా దరియే దునియ దూకో మరువె దియుం. మిఫద మసాయిబుత రహిమహుల్లాహ్ విదాళువని ఫహే అడుతకుంగే ఇఖ్తియారక నుల ఏ అడుతకున్న కురిమతివా ముసీబాయిత్త దెబయక బెహిఫావే. ఏగ తెరేయిన్ ఎవ్వత్తరకి ఏ కమెగ్గా హల్గు తకున్నన్ ఎవ్వెస్ ఇఖ్తియారన్ నెక్ అంతత్త బలిఫద అది ఎనూ వెస్ సమావి ముసీబాయిత్త. మీ ముసీబాయిత్త కెత్తెరుముగ తెరేగ హిమెనే ఎగ్గింతి నువత ఎవ్వత్తర్ ఇస్సె భయాంబె మిదియై ఏగె భయం మసాయిబుత Timaya dimawa balita. Timayang. Gedora. Timage abidarinna. Kurima tiwa mifade ki masaibta. Ala yan neng ega ebbes kahale ikhtiyare ikhtiyar kurumuge. Emme hadari warunne. Mi musiba etan. Ala yan. Kurimati wani de sababegge tereng. Warar rangala fahum wanjehe. Alayam mi musiba etta kurimati wani dekamegge tereen furta makamaki imma dhunubu wal maasi eggotaki faafatakai uradun tahuge sababu faafatakai uradun tahuge sababu bay faru alaya koromu genda faafatakai munkara ettakai urdumuge amartahuge sababun enage macchan Allah subhanahu wa ta'ala mifada musiba etta funuva ena imtihan kurumattake Allah jalla wala Qur'anu ga baswahi kurabba fa fadain wa ma asabakum min musibatin fa bima kasabat aydikum wa ya'fu an kathir tiyabamun najjehe musiba etta jeheni tiyabami hunge attakun hodi kantattahuge sababunne adi ekalaange gina fafatan afu kurabbate ayetuga waras sariha ko bayam vegem miwani tiyaba mihunna jehe musiba etta jeheni tiyaba mihunga etta kun hodi kantatta huge sababunka bumae kiga ala fafata kan aragane munkara etta kan aragane ekalaange nurussawa amrta huge matiga demihurmu Allahu tabaraka wa taala yalaya mi ikhtiyar neggotugawa musiba ettan enag macha fonuwa fahimi furtama sabab ekamaku artakunne akhunne dannan jehene fa fatakaki iyan tauba lewifawa kantatake fa fatakaki e tauba Allah jalla wala lavva fawa amaltake fahi alaku Allah tauba vejja kamugawanama man taba taba Allah alayhi Allah jalla wala e tauba qabul wadi gannawa e alage kibang e fafa neti kurabba fohibi gende e heo kitam me bodu fafe kam ga vias mikan dannan jehen wuma eko arta kunge terega munkara takai fafa veri amarta kan aragani ege matiga demitumoga sawbon Allah subhanahu wa ta'ala ifafatan ibamihun ifafatahu ge sawabun ibamihun ge machan masaibu tafaku rabba ey ibamihun imtihan kurmatake wumun dadugawan halaku wegen diyumai gedurta viranave sunna pati wegen diyum alage macha kurimatiwa balita enage abi darinna kurimatiwa mifada kantatta heki eggotaki faafatakai urdun tahuge sababu devanai mi tankole funkon visnalan jehe nuktae war gina muslimo altakon gabulu kurani apadues musiba etta kurimati wani fafata huge sawabunne munkara etta huge sawabunne Allah jalla wala nurussawa amarta kurmuge sawabunne mitanuge matnuge شيخ الإسلام رحمه الله بدال فمواني الصبر على ما يصيبه بغير اختياره من المصائب ألايا كرمة با مصيبة اتك ككرون فهي اغتون اي مصيبة اتن ألايا كرمة با اين اختيار النلا اختيار النتي وهي نوعان اغتون دوتروغ مصيبة اتك بي ifo sharhaga bayam mi bi fa enage ikhtiyar neti enage macha kurimati wa musiba itan enage macha faalwani desobe ge terenka furtam sawabaki fa fatakai munkara itaka urdun tahuge sababu ehnas mi musiba itan ena mach enage macha faawe faalu kurave enage macha niya kuravigen ege raha ena ta rege raha ena hodan jehe mi musiba etta faalu kurave ehen sababe besve ade ei musiba ettan Allahu alage macha fonuva ಅದು ಏನ ಇಮ್ತಿಹಾನ್ ಕೊರವ್ವ ಏನ ಸೈ ಏನಾಗೆ ಫಾಪತಹುಗೆ ಸಬಬು ನುವತ ಏನಾಗೆ ಕೊಫ್ಫಾವ ಉರ್ದುಂತಹುಗೆ ಸಬಬುನ್ನೆ ನು ಏನ ಸೈ ಏನಾಗೆ ದರಜ ಅಲ್ಲಾಹ್ ಜಲ್ಲ ವಾಲ ಏನಾಗೆ ದರಜ ಮತಿಯರಿ ಕುರ್ಮಾಯಿ ಉಫುಲ್ಲೋ ಮಟ್ಟಕೆ ಅಳಾಯ ಕುರೈಫಾ ಫಾಫತಹುಗೆ ಸಬಬುನ್ನೆನ್ನು ಏನ ಅರಾ ಗಣಫವ ಮುಂಕರಾತುಗೆ ಅಮರ್ತಹುಗೆ ಸಬಬುನ್ನೆನ್ನು ಅಲ್ಲಾಹ್ ಜಲ್ಲವಾಲ ನುರುಸವ ಅಮರ್ತಕ್ಕೆ ಕೊಗ್ಗೆನೆನ್ನು ಹೇಗೆ ಬದಲುಗ ಏಯ್ ಏ ಅಳಾಗೆ ದರಜತ ಮತಿವೇರಿ ಕುರು ಮಟ್ಟಕ ಏನಾಯ ಮಾಯ್ ಮಕಾಮ್ ತಕಂ ಉಫುಲ್ಲವ ಮಟ್ಟಕ ಅಲ್ಲಾಹ್ ಜಲ್ಲವಾಲ ಮಿಫದ ಮುಸೀಬಾಯ್ತಂ ಏನಾಯಾಯ್ ಮೆದುರಿ ಕುರವ್ವಣೆ ಮಾಯ್ ನಬಿ ಸಲ್ಲಾಹ್ ಅಲೈ ವಸಲ್ಲಂ ಹದೀಫ್ಲು ಕುರಗ್ವಿ ಇನ್ನಲ್ ಅಬ್ದ ಅಮ ಕಶೋರು ಅಳಕು ಇದಾ ಸಬಕತ್ ಲಹು ಮಿನ್ ಅಲ್ಲಾಹಿ ಮನ್ಸಿಲ ಏನಾಯಂ ಅಲ್ಲಾಹ್ ಜಲ್ಲ ವಾಲ ವಣಿ ಮನ್ಸಿಲ ಎತ್ತಕೆ ಮತ್ವೇರಿ ಮಗಾಂ ತಕೆ ಖಂಡಾಳು ಬಾಫ ಲಂ ಯಬ್ಲು ಗುಹಾ ಬಿ ಅಮಲಿ ಎ ಮಕಾಮ ಎ ಮತ್ವೇರಿ ಮಾದಾಣ ಎ ಮತ್ವೇರಿ ಮನ್ಸಿಲಾಯಂ ಎಳಾಯ ದೇವೇ ಕಶನ್ನೆ ಏನ ಕುರ ಅಮರ್ತ ಹುಕ ಕುಣ್ಣೆ ಯಾನಿ ಏನ ಕುರ ಅಮರ್ತ ಹುಕುಣ್ಣೆ ಅಲ್ಲಾಹ್ ಜಲ್ಲ ವಾಲ ಎ ಅಳಾಯಂ ನಿಯಾ ಕುರವ್ವ ಕಂಡಾಳು ವಾಫ ಮತ್ವೇರಿ ಮಕಾಮ ಮಂಜಿಲಾಯಂ ಏ ಮತ್ವೇರಿ ದರಜಿಯಂ ಏನಗ ಅಮರ್ತ ಕುನ್ನನ್ನು ದೇವೆ ಫಹೆ ಎಹಿಂದು ಇಬ್ತಲಾಹುಲ್ಲಾಹು ಫಿ ಜಸದಿಹಿ ಅಲ್ಲಾಹ್ ಸುಬಹಾನ ವತಾಲ ಏನಾಗೆ ಹಸಿಗಂಡು ಹಸಿಗಂಡ ಕಂತತ್ತಕ್ಕೆ ಮೆದ್ವೇರಿ ಕುರವ್ವ ಇಮ್ತಿಹಾನ್ ಕುರವ್ವತೆ ಔ ಮಾಲಿಹಿ ಏನಾಗೆ ಮುದಲ ಕಂತತ್ತಕ್ಕೆ ಮೆದ್ವೇರಿ ಕುರವ್ವ ಇಮ್ತಿಹಾನ್ ಕುರವ್ವತೆ ಔ ಫಿ ವಲದಿ ನುವತೆ ಏನಾಗೆ ದರಿನ್ನ ಕಂತತ್ತಕ್ಕೆ ಮೆದುವೆರಿ ಕುರವ್ವ ಇಮ್ತಿಹಾನು ಕುರವ್ವತೆ ಪಹೆ ಅಮಲು ತಕೊಂ ಹಿಸಾಬ ದೇವೇ ಕಶಣ್ಣೆ ಏಹಿದು ಅಲ್ಲಾಹ್ ಜಲ್ಲ ವಾಲ ಏನಾಗೆ ಮಚ್ಚ ಮುಸೀಬ ಎತ್ತಕೆ ನೇದೆವೆ ಕಂತತ್ತಕ್ಕೆ ಕುರಿಮತಿ ಕುರವ್ವ ಪ ಏನ ಕೆತ್ತರಿವೆ ಅಲ್ಲಾಹ್ ಜಲ್ಲ ವಾಲ ರುಸವ ಎಕಲಾನ್ ಲೋಬಡಿ ಗಣ್ಣವ ಮಗುಗ ಏನ ದೆಮಿಹುರೆ ಏಹಿದು ಎಲಿಬಿಗೆಂದ ಸವಾಬು ಎಲಿಬಿಗೆಂದ ಉಜೂರ ಉಫುಲಾದೆ ಎಕ್ಕಲ ಮತ್ವೆರಿ ಮಂಜಿಲಾಯಂ ಎಕ್ಕಲ ಶರಫೆರಿ ಮಕಾಮ ಏನ ಉಫುಲಿಗೆಂದೆ ಎಗೊತುಂ ಇ ಮಂಜಿಲಾಯಂ ಅಳಾಯದ್ದೇವೆ ಅದಿವೆಸ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಾಲಿಹಿ ವಸಲ್ಲಂ ಹದೀಸ್ ಕುರೆವ್ವಿ ಇನ್ನ ಇದಮಿಲ್ ಜಜಾಯಿ ಮಾ ಇದಮಿಲ್ ಬಲಾಯಿ ಹಮ ಕಶೋರು ಮತಿವೆರಿ ಮಾಯ್ ಬೊಡುವೆಗೆಂಬಿ ಜಜಾ ಲಿಬಿಗೆನ್ ದಣಿ ಇದಮಿಲ್ ಬಲಾಯಿ ಬಲಾತ ಬೊಡುವೆ ಬಲಾತಕಾಯಿ ಮಸಾಯಿಬಿತ ಬೊಡುವೆಗೆನ್ನೆ ಎಂಬ ಎ ಅಳಕು ಕುರಿಮತಿಲಿ ಬಲಾತ ಬೊಡುವೆಜ್ಜೆ ಮುಸೀಬಾತ ಗಿನವೆಜ್ಜೆ ಫಿತುನವೆರಿ ಕಂತತ್ತ ವರ ಬೊಡುವೆಜ್ಜೆ ಫಹೆ ಅಳಾಯ ಮತಿವೆರಿ ಜಜಾಯಾಯ್ ಮತಿವೆರಿ ಉಜೂರ್ ಹಾಸಿಲುವೆಗೆಂದಣಿ ಮಾ ಇದಮಿಲ್ ಬಲಾಯಿ ಬೊಡುವೆಗೆಂಬ ಬಲಾ ತಕಾ ಎಕುಗೆ ಬುಮುಂ ಅಲ್ಲಾಹ್ ಜಲ್ಲವಾಲ ಮೊಳಂ ಎ ಕಲಾಂಗೆ ಹಿಕ್ಮೆ ಬಂತ ಗೊತ್ತುಗ ದೆನವಡಿ ಗಣ್ಣವ ಎ ಅಳಾಯ ದೆವೆ ಕಶನ್ ನೆಕ್ಕಂ ಎಕ್ಕಲ ಮತಿವೆರಿ ಶರಫೆರಿ ಉಫುಲಿಫವಾ ಮಕಾಮಂ ಏನಾ ಕುರಾ ಅಮರ್ತಹುಗೆ ಸವಬುನ್ನೆ ಎಫದ ಅಜುರಂಗ್ ಯಮಲಕು ನುಲಿಬೆ ಹಾಸಿಲೆನ್ ನುವೆದೆ ಉಮಾಯ ಕೀಗ ಅಲ್ಲಾಹ್ ಜಲ್ಲ ವಾಲಾಗೆ ಓಗಾವಂತಕಂ ಎಕಲಾಂಗ ಧರ್ಮವಂತ ಒಡಿಗೆ ಎನ್ನವು ಏಯ್ ಏ ಅಳಕ ಮುಸೀಬಾತ ಕುರಿಮತಿ ಕುರವ್ವ ಏನಾಯ ದತಿ ಹಾಲೆತ್ತಕ ಹಿತಾಮಯ ಮೊಳಿವೆರಿಕಮ ಹಿದ್ದತಿಕಂ ಉಫುಲ್ಲವ ಫಹೆ ಎಗೊತುಂ ಎ ಮಂಜಿಲಾಯ ಏನಾಯ ದೆವೇನ್ ಉಮಾಯ ಕೀಗ ಎಮ್ಮೆಹ ಅಹುನ್ನೆ ಮೀ ಫುಂಕೊನ್ ನದರ್ ಹಿಂಗ ವಿಸ್ನಾಲಂಜೆ ಹೇ ಕಮೆ ಬಲಾತ ಕುರಿಮತಿ ಕುರವ್ವುಮುಗ ಅಲ್ಲಾಹ್ ಸುಬ್ಹಾನಹು ವತಾಲಾಗೆ ಮಾ ಇಮ್ಮತಿವೆರಿ ಹಿಕ್ಮತೆನ್ ಏಗಾ ವಾಕ ಎಗೊತುಂ ಏನಾಯಂ ಎ ಬಲಾಯಂ ಫುಂಕ ವಿಸ್ನಾಫಿ ಕಮ್ಗ ವಾಣಮ ಏಗ ಸೌಬುಂ ಏ ಅಳ ಇಸ್ಲಾಂ ಕಮುಂ ಈಮಾನ್ ಕಮದ್ದೆವೆ ಈಮಾನ್ ಕಮುಂ ಏಳ ಇಹ್ಸಾನ್ ಕಮದ್ದೆವೆ ಅದಿ ಎ ದರಜ ತಕುಂ ಉಫುಲಿಗೆಂದೆ ಅದಿ ಬಲಾಯಕಿ ಏನಾಯಂ ಒಯ್ ನಿಯಮತೆ ಕಮ್ಗ ಏ ಅಳಾಯಂ ಎಹಿದು ಭಯಾಂಬೆ ಎಂಗಿಗೆಂದಾಣ ಫಹೆ ಏನ ಅಲ್ಲಾಹ್ ಸುಬ್ಹಾನಹು ವತಾಲಾಗೆ ಅಮ್ರು ಫುಳಾಯ್ ಎಕಲಾಂಗೆ ನಿಯಾಗೆ ಮಚ್ಚಂ ಈತುರಾಜ್ ಕುರ್ಮಕಿ ಏನ ಕುರಾಣ ಕಮೆನ್ನು ಅಲ್ಲಾಹ್ ಸುಬ್ಹಾನಹು ವತಾಲಾಗೆ ನಿಯಾ ಫುಳ ಎಕಲಾಂಗೆ ಜಲ್ಲ ವಾಲಾಗೆ ಇರಾದು ಫುಳ ಅಳಕು ಎಹಿದು ಈತುರಾಜನ್ನು ಕುರಾಣ್ ದೆಕೊಳ್ವೆರಿ ಕನ್ನು ದಕ್ಕಾಣೆ ಏಗೊತುಂ ಏನ ದೆಖೇಣೆ ಕೊಮ್ಮೆ ಹಾಲೆ ತೆಗ್ಗವೆಸ್ ಮಿ ಮುಸೀಬಾಯ್ತಕ ಮಿ ಹಿದ್ದತಿ ಕಮಾಯ್ ಮೊಳಿವೇರಿ ಕಂತತ್ತಕ ಹಿದ್ದತಿ ಕಂತತ್ತಕುಗ ಕೆತ್ತರಿವೆ ಗಾಯಂ ದೆಮಿಹುರುಮು ಲಿಬಿಗೆಂದಣಿ sharafe matweri kame mai kame matweri makame wumai kiga mi artahunge terega wa muslihun mu'minun taqwa veri ahuli veringe halataki mi artakunge terega wa heula fa salih ihsan teri ahuli veringe halataki mi egotun imam sufyan ats-tsauri rahimahullah vidalwani laysa bi faqihin man lam ya'ud al-bala'a ni'mah wal rakha'u musibah balataka ki ni'mate kamai tanawas kamai tiyagi kamaki balaye kamuga nudake mihaki figuheriye kamuga kande nelene figuheriye kamuga kande nelene balatakai balatakaki ni'mate kamai tanawas tiyagi kamaki balaye kamuga nudake mihaki figuheriye kamuga kande nelene mi ilmai adi mi figuhun mistakun durwe ekkiba efawale bodukan ei mi mizanun ebamihun gabolu nue nuata ebamihun mi mizanun ebamihun mina nukura gotakie gira mistakun nan hiwe fawani dunie matiga tanawas kamai tiagi kamai adi keriforun teri kamuga dirulu maki ei hagi gatuga timam menna niyamatuga dirulun kamuge adi bala takai dati halatai adi tahammul kuran jehifawa udugu halet takuga gaembo maki ei varavves hiddati dirul me kamuge fahemi isse bayan kuri gota gina mi hunna mi mawduga mi fiqohai adi mi mai matiweri ilmu libifan wakan egigen ba warabbor burhane bisnala mi imam rahimahumullah vidal fami ma basfol tanawas kamai tiagi kamaki ei balae kamai adi balataka ki ei ni'mata kamuga alaku nudeke ha hindegge ene ki figuveri kamuga kande nelene figuveri kamuga ene kande nelene fahimin mukhlisun allah subhanahu wa taala age niyage machan balaya ay musibatu ge machan mukhlis ahulu verin deke wada gannawa adi den wada gannawa gotakiye mi kumfada boduwegen ba figuhen ehen kamuga wumo eya fahu رحمه الله بدالواني لأن العبد يشهد فيها قضاء الله وقدره فهي مفدا كنكمغا على يفناني الله جه منبر فلاي اكلانج نيا فلي فهي ايناج ددغوان هلاكو جن ديو ايناج گدرو هلاكو جن ديو ايناج دري دنيا دوك فديو فهي مفدا كنكمغا على يفناني الله جه منبر فلاي اكلانج نيا فلي ಮೂಮಿನ ಅಳಕು ದೇಕೇನೆತ ಅಲ್ಲಾಹ್ ಸುಬ್ಹಾನ ವತಾಲಾಗೆ ನಿಯಾಫುಳುಗ ವಾಣಕಂ ಆಬೆ ಇಕಲಾಂಗ ಜಲ್ಲ ವಾಲಾಗೆ ಮಿಂಬರ್ಫುಳುಗ ವಾಣಕಂ ನುಬಯೆ ಮೀ ಮೂಮಿನ ಅಳ ದೇಕೇನೆ ಗೊತ್ತೆನ್ನು ಸೌಬಕಿ ಅಲ್ಲಾಹು ತಬಾರಕ ವತಾಲ ಇಕಲಾಂಗ ಇರಾದ ಫುಳು ಕೊರವ್ವ ಎಬ್ಬಸ್ ಕಮೆ ಇಕಲಾಂಗ ನಿಯಾ ಕೊರವ್ವ ಎಬ್ಬಸ್ ಕಮೆಗ ನುವಾಣೆ ಖಾಲಿಸ್ ನುಬಾತಕೆ ega waane alta konnan engunas negunas hebe ekalaange jalla walaiki hikme banta farate ekalaange mola denodi ganna wa haluga ekalaange efade minbar fulu kurevvi efadein niya fulu ekalaange jalla wala kurabwani fa eya ekiga rahimahullah vidalwani adi ega evves mihaka kurevena kamen netkan ena dekene allah jalla wala niya kurabwani ಇಕಲಾಂಗೆ ವಕಿ ಗೊತ್ತಕ ಮೆಂಬರ್ ಕೊರವಾಯ್ ಈಗ ಎವ್ವಸ್ ಮೀಹಕ ಕೊರವೇನ ಕಮೆನ್ನೆ ಎಹೆನ್ ಕಮು ಏನ ಅಮಿಲ್ಲ ಇಖ್ತಿಯಾರುಗ ಅನ್ನುವತ ಮಜಬೂರ್ವೆಗೆ ಕೆತ್ತೆರಿವೆ ಎವ್ವಸ್ ಮೀಹಕ ಏಗ ಕುರವೇನ ಕಮೆನ್ನೆ ಕೊಮ್ಮೆ ಹೆಂಬಸ್ ಕೆಕ್ಕುರಂ ಏನ ಜೆಹೆ ಫಯಸೀರು ಇಮ್ಮಾ ಇಖ್ತಿಯಾರನ್ ವ ಇಮ್ಮಾ ಇತ್ತಿರಾರನ್ ಇಫದೇನ್ ಅಲ್ಲಾಹ್ ಜಲ್ಲವಾಲ ಮಿಂಬರ್ ಕೊರವ್ವ ಕಂತತ್ತಹುಗ ಎಗ್ಗೊತಕಿ ಏನ ಗಮಿಲ್ಲ ಇಖ್ತಿಯಾರುಗ ಕೆತ್ತೆರಿವೋಂ ಏನ ಅಮಿಲ್ಲ ಇಖ್ತಿಯಾರುಗ ಕೆತ್ತೆರಿ ನುವೆಜ್ಜ ಕಮುಗ ವಾಣಮ ಮಜಬೂರ್ ವೆಗೆಂಬೆಸ್ ಏನ ಕೆತ್ತೆರಿವಾನ್ ಜೆಹೆ ವುಮಾಯಕೀಗ ಮೀಗೆ ಅಳ ಇಖ್ತಿಯಾರ್ ಕುರಾಣಿ ಕೊಂಕೊಳೆ ವಿಸ್ನಾಲ ಏನ ಎಂಬಿಕಮು ಸಲಾಮೆ ಬೇವೆನು ಗೊತ್ತೆನ್ನೆ ಎ ಬಲೀನ್ ಸಲಾಮೆ ಬೇವೆನು ಗೊತ್ತೆನ್ ನೋಣ್ಣಾನ್ ಏನ ಎ ದುನಿಯ ದೂಕುರಿ ದರಿ ದುನಿಯೇನ್ ಎ ದರಿ ಮರುವೆ ನುದಿಯು ಮಟ್ಟಕ ಏನೆ ಕುರವೇನ ಕಮೆ ನೋಣ್ಣಾನೆ ಕೊಮ್ಮೆ ಹೆಂಬಸ್ ಏನೆ ಬಜೆ ಕೆಕ್ಕುರ dari warune ega misalta mihaku Allah Allah subhanahu wa taala mihakan imtihana kurimati korevi egoton enage dari ekalanga jalla wala gendevi wuma ekiga idabtuliya biha idabtuliya bi dhihabi waladi Allah subhanahu wa taala alaku imtihana kurevi enage dari enage kiban gendavage ena ketter nuvi ekama nurhumvi ena ifadem basta falukuri suwalaki hal hada tasakhut yurja lahu alwalad ena mifadein ketter nuve nurhumve basta falukurumu ena yang edari ambra libidanta ena yang edari ambra libenta jawabaki edari yang emburian nanna nulibene ena yang edari yang ambra nulibene Allah subhanahu wa ta'ala e dari e na yang ambra na fonu ban buma e kiga majbur we e haluge e na ketteri buma majbur we e hnes e kama nurhum vejje bas bunefi e fadein e na amal ko fi hindu e na yang oti e fa fa veri kamuge e amal ufulo sawbaki Allahu ge niya yang e na itraz kuru fahimi mu'min alako qur'ana kametta fahimi Allah jalla wala eki mai mativeri ekalanga jalla wala ai altakunna oga vanta ekalanga jalla wala ai altakunna kulunu veri vanta oga vanta ekalanga jalla wala ai nuhanu hikme vanta farate gotuga gabul kura iman va alaku ehidu Allah jalla wala ge min yayan mifadei muamala quran heye nuruhun terikam faluko ekama itrazuko ekama dekolu veri hadan heye na hadan fahimi emme ha kanta ta faluwe bayam bege miwani mi malumat mi ilmo adi mi fahumu aluta kunna fahum be fa netum visnala ei kon fada bekaru amale ena kitam men ruhunu kam ga vi namaves Allah jalla wala ge niyayen ena yang badalu vegen nudan e dariyan ambura na fonu vene kitam me nurhun teri bahe buni kam ga vies e kama kitam me de kol hedi kam ga vi nama ves buma ki akhir natija ki koba ketteri vo e kama ku mihar e na ketteri me vi majbur vege majbur vege e na amille gadala ketteri kan kuriyan nere e na ga amille ikhtiyaro ga gadala bar wala gene no buma ki ga natija ki koba natija ki huriha heo kama kon e na mahurum Allah ge niyayang ena nuruhun terivi. Allah subhanahu wa ta'ala ge niyayang ena itiraz kurmuga sawabun faafa veri vejje. Darye ves nulipunu. Gedaru ve sambara nulipunu. Daduguwaan ve sambara nulipunu. Adi ege machang. Ena mivani faafa veri vefa. Mi kaako ikhtiyar Qur'an mage. Kaako ikhtiyar Qur'an mage nghe mi. Buma ekiiga. Dengoti. Allah subhanahu wa ta'ala ge niyafulai mimbaru fulu. ena yenge befene buma ekiga ketterivi ketterikan ena kuriyan neruno adi nafsuge machan ena ketterikan gena ehidu natija ki koba ahsana ala nafsihi ena ge nafsuge machan ena wani heokon hitafa ena ge nafsuge machan ena wani heokon hitafa adi ege itura e alaku wani Allahu subhanahu wa taala amru ful kurabba fa gota sabra ketteri kamang emburi gossa kitang ayetu ga Allah jalla wala wani ketteri umang amru kurabba fe wa bashiri sabirin ketteri nang ufaveri kamuga khabar devvashe wa nabluwakum timang Allah tiabamang imtihan kurabba husime minal khawfi biruveri kamu wal ju'i badwahunu kamuga sabab badwahunu kam kurimati kurabba ge ونقص من الأموال والأنفس والثمرات تيبام هونجي مداتم هيبا واجن دادوغوان تن نتيغونجي تيبامي هونجي دارين تن مر هيبا واجن وبشر الصابرين كترين نن أفاوري كمغ خبر دباشي ومو الله جل وعلا نيا إكالانج من برفلوي فهي ميالا كتري كان نرون نفسوغ مچا كتري كان جنا ya ekiga ena wani ena age nafsuge machang heokon hitafa adi allah jalla wala alayan amrful kurawa fa wa gotan ena bani ketteri kama sabra ruju vefe Allah ga amru fulang ena bani bola bafa adi ena ehdu bani e sawabai ajur hasiluko sabru ge ajur wes ketteri kama ga ajur wes ena bani hasiluko fe innama yuwaffa sabirun ajrahum bighairi hisab ketterin nang Allah jalla wala ajur debba kan kashwari hisaben netiye fa ena bani e ajurai sawab wes hasil ko fe buma e bumong mifada samavi musiba itaka mifada samavi musiba itaka ena age ikhtiyar neggotuga kurimatiwa musiba itaka ngoti an tasbir alayang ngoti ketteri bon shita am abait benti ba edunu kam ga vies ne edunu kam ga vies ehena shakkebesne amille ikhtiyaruga ketteri kan nere amille ikhtiyaruga e ketteri kamuga macha gadala masaga kurmaki ei Allahu tabaraka wa taala alaya ala deke lo bodi gannawa ekalang rusa bodi gannawa ekalang ekama ufa fulu bodi gannawa gotaki majbur wegen ketteri bumennu etan e masala mitanuga shaykhul islam muallif rahimahullah bidale fa miwani bumai kiga sabr kuri ebahi kala musibatan wa ta Allah jalla wala ge minbar fula in niya fulu ena ge macha kurimati bo ketteri kan nerunu ala ena sabur kuri Allah jalla wala ya kuttam be bole buma e Allah itan ayate ge ga ketteru man amru fulu koraba fa bumun ena e ketteri kan nerunu fa ena ketteri kan neruni Allah kuttam be e kalaangiya bole buma ehindu sabur ge ajur ena hasil kuri adi Allahu ge amru fula kiyamam bumu ge ajur ena hasil kuri adi e bala adi e musibai ena ge haggu ge vegen diyei ena ya niyamataka soba kavani kuri ge bayan kuri gota namad koggen roda hifagen gurwan ke vagen zikr koggen sadaga digen ena yan hasil nuwane sawabu hasil nuwane ajur ena mi musibata ketterive mi musibata ge machan ena Allahu rusa wadi gannawa lo bodi ganna to gai mumang ene libije bawaru etta bodu etta gina guna sawaba ajur bumai kiga ena ge hagguga e musibai vegen diyei ena yan ni'mate ge gotuge ni'mate ge gotuge bumai kiga shaykhul islam rahimahullah bidalwani den e musibate ga e kuleve faada takamedu fikur kurmuge doru e mi hegge hituga Allah jalla wala huluwa devva finama فإن فتح الله على قلبه باب الفكرة في فوائدها دين مصيبة تجا إكلوا فائدة تكامد فكر كرم قدر إمي هج هيتوا الله هلوا بعد بافي نما مصيبة كتر يوم جه حاله إيان شكر وريبة إيا مد الروح حالن إنا بدل وجن دانه فهم يفيقها فهم يفدين على يان فهم وجنما إنا هيجن ده hada faida bode mi musiba ta kurimati wumo ifade ngene fikur kolla nadar hinga visna la fikam gawanama fa eves allah jalla wala alayan e alage hituga huluwa devwa niwamate ehide musiba ta ketteri vejje bumun kihine vegen diye allah jalla wala shukur verive e ahmed ruhe halata ngena badalu vegen de soba kavani adive segave ena yang e musiba ta kurimati vi kihinako e musiba e duniya mati ga kurimati ve ena yavur ma dati halu ga ena yavur ma venu gule bayke ba ule ekam Allah jalla wala ena ya e musiba kurimati kurevi waral luiko warabes luiko warabes kuda mimbaraka ekkala yavur udagu yavur bura yavur venu ga ule etabbayke ba ule ena kurimati kurevi waral luiko ehem bomo e dati e bodu burayai e dati bodu vegen bi ve nay e hisaban Allah jalla wala e nay kurimati nu korabba e lui kame kurimati korabba ge imtihan korabbu mum bes e bes alayan Allah jalla wala e shukur ve sawabe kam ga vegen de e ya medu e na ruhe halatan badal wane shakke bes ne imtihan taka musibatu ge faida medu visna lima rahimahullah vidala faden wama fi hashwiha adi ege eterega wa kankamuge macha من النعم والألطاف ايغا تريغا اكولي فاوا نعمت تكاي ادي الله جل وعلا اوغا وانتكما هيفلو كان اينا ينغمو انتقل من الصبر عليها الى الشكر، شكر لها والرضا بها. اينا اكتر كم جه ثواب، اينا اكتر كما كي بدل وجندي الله جل وعلا اكم جه شكر ريوا عليك غوتو جه ادي اكتر كما روحي جن قبول وجن با عليك غوتو جه حساب بدل وجندي شك بسني داري ورني مي ورم ماتي بري ورب بدو وجن با ماتي درجه الله سبحانه وتعالى مصيبه اتن ఏనా యా కురిమత్ కురెవ్వము షుకుర్ వెరివే అది ఏ రుహిగెం గబూలి వెగెం హూరు మీ కుడ దరజయన్ను మీ దరజయన్ను మీ మతివరి వెగెం బి దరజే అది మీ వాజు వెగెంబా దరజే కముగా నువియస్ మీ ముస్తహబ్బు వెగెంబా దరజే ఎబహి అళతకు ఏ దరజే క ద్యూమ బయాం వెగెంబా ముస్తహబ్బు వెగెంబా హాలతే ఈమా కముగా అహులి వెరిన్ ఏ దరజే గా గామ్ వెగెంబా దరజే ఇంగై ఏహనస్ మీ కొమ్మె ఇన్సానకం دبين حالة النوم ميكية كم إنسانك دبين حالة النوم ميكية مصائب الدماغ مو داتي كما ودقولا ويناي أدي هدتي حالة الدماغ مو إيه حالة الدماغ داني والوغا كي كرمكي هم إفدين أجرى سواب بروغن بكم رسول الله صلى الله عليه وسلم هذه في كربي إنما الصبر في صدمة الأولى كتري وان جهيكا كشاوري إيه إم فرطما داني والوغي ఏనాయ ముసీబ కురిమతివ దండివాళుగ ఆది ఎయ్ కెత్తెరిక నెరంబి దడివాళకి సోబకి ఎద్వస్వహం దెద్వస్వహం తిందుస్వహం హతర్ద్వస్వహం యగీను విస్ కెత్తెరి వాణ్ యగీను విస్ కెత్తెరి వాణ్ ఎకమకు ఏ ముసీబ కుల్లిహకం ఏనా కురిమతివే ఏ హి నేదే కంతత కురిమతికు ఏనా కుల్లిహక బద్దలు వాహిదు ఎదడివాళుగ కెక్కురం అది ఎయ్ మా షరఫెరి కెత్తెరి ఉమె మా మతివెరి కెత్తెరి ఉమె మా ఏగ సవాబ్ బొడువెగెంబి కెత్తెరి ఉమె ఏగతం సల్లల్లాహు అలైహి వాలి వసల్లం హదీఫ్లు కురెవ్వి ఇన్నమ సబ్ర్ అమ కషోరుం కెత్తరికం కురియన్ నెరే ఏకముగా గాం వంజాన్ జెహేని సదమతుల్ ఊలా ఏనాయ ఎమ్మె ఫుర్తమ ఏ ముసీబా నువత ఏ దతికం బద్దలువా హిందుగే ఉమం అల్లాహ్ జల్లవాలా ఏ అళాయం ఓగావంత ఒడిగన్నవా కమాయ్ ఏకలాంగ జల్లవాలా ఏ అళాయం హేవ్ ఫుడు వెఫావా ఏకలాంగ జల్లవాలా ఏబహి అల్లాహ్ జల్లవాలాగే హేవ్ ఫుడు కం ఎ అళాయం ఎహిదు ఎగిగెందే కెత్తరికం నెరుమా ఎకీగే ఉమా ఎకు ఎ కెత్తరికం ఏన గెందే అల్లాహ్ జల్లవాలాయం ఎ ముసీబాత శుకురరి ఉముగే మరుహలాయక అది ఎకలాంగ జల్లవాలా ఎ కురుమత్ కురవి ముసీబాతుగే మచ్చం ఏన రుహిగెం గబూలు వెగెం బా హాలతం ఏనాయం అల్లాహ్ జల్లవాలా గెందవా ఏ ఫోహ్ రహిమల్లా విదాళువని ఫలా యజాలు హిజ్జీరాని కల్బిహి వలిసానిహి ఫహి ఏందు ఫై ఎహిదు ఏన ఎగొతుగా గాంబ హుర్ము ఏన ఎగొతుగా గాంబ దెమి హుర్ము ఏనాయ హితుగయాయ అది దులుగా ఏనాయ హితాయి దులుగా వాణి బహకి మిఫదేం బుణుమే ఏనాగే హింగ్ ఒతి ఆదవెఫ అది ఏనాగే దూవణి ఆదవెఫే అబద్వస్ ముసీబాతక దతి ఉందగు వేనుగ తండివాళుగా ఏనా కియా జిక్రు కమ్గా వణి రబ్బి ఐన్ని అలా జిక్రిక وشكريك وحسن عبادتك مفدين بمايكي ميجا مسبينجي مي علاكو اينا نفسو آد كوروان جهن كامي كم مصيباتو داندي والاگ كم هدت داندي والاگ كم وينو داندي والاگ مفدين غايم مفدين دمي هورو مفدين دمي هورو مصابو اينا نفسو آد وغن دي فلا يزال هجيران قلبه ولسانه دم فه اينا هتاي دولون تا ابدن اينا كيا ذكر كم غاواني ربي عيني على ذكرك وشكرك وحسن عبادتك ألوغ بري ربي إبا إله ذكر كرماي إبا إله شكر وري بماي هيو غطوغا إبا إله ألوكم كرما ميالايا إهي تريو وديغان نوان دي إبا إله سبحانه وتعالى ميالايا واغي بري وديغان نوان دي مفدين إما إينا يا ముసీబాయ్తక దాతి ఉందగు వేనుగే దండివళతహుగే ఏన కియా జిక్రు కమ్గావని మిఫదేం రబ్బి ఐన్ని అలా జిక్రిక వ శుక్రిక వ హుస్ని ఇబాదతి ఆదె మి దువాయకి మా నబియ్య సల్లల్లాహు అలైహి వసల్లం సహాబి ముఆదన్ ఉగన్నవాది బి జిక్రే ఏ హదీస్ గావే రసూల్ సల్లల్లాహు అలైహి వసల్లం ఎద్దు హెగ్గ ముఆద్ రదియల్లాహు అన్హు హదీస్ ఫుల్ కురెవ్వి యా ముఆద్ ఏ ముఆదే ఇన్ని ఉహిబ్బుక్ అమ కషోరు తిమన్ నబియా తిబాదకే లోబివే అమ కషోరు తిమన్ నబియా తిబాదకే లోబివే ఫ فلا يدعن دبر كل صلاة كم من أمادق فهوغا تبا دوك لا شيء مذكر كيوم. اللهم إني أعيد اللهم إني على اللهم أعني على ذكرك وشكرك وحسن عبادتك. أرجو بري رب إبا إله ذكر كرماي إبا إله شكر ربماي أدي هيو غتوغا إبا إله ألكم كرما ميالايا إبا إله سبحانه وتعالى واجي بري ودي غنوان دي فهي مفدين رسول الله صلى الله عليه وسلم صحابي معاذا وغنوا دي بيتنوغا بيان بيجي ميواني إفدين مصيبة تهوغي ماتشا كتري كنري مصيبة تهوغي ماتشا الله جل وعلا رسا ودي غنى واغوتوغا على غامب دمي هرمو إيناغ بس كم غاواني مفد إيناغ دلو غناني مفد بس تكي الله جل وعلا إبا إله ذكر كرما إبا إله شكر ريوما هيوغوتوغا إبا إله ألقن كرما ميالا ين إهي تري ودي غنى وان دي صوبكي مصيبة تكرمتي بمو إيجي فنكو نظر هنگا وسنالو مونگ بيگي حقيقتو الله شكر وران جه كمينگي اي الله جل وعلا الو كم قران جه فوا كمينگي الله سبحانه وتعالى گمتين حدم قرمون كمينگي بما كي يلا وني اد كف اينا گ نفس مصيبه كرمتو مون الله شكر ري بما مصيبه ت كرمتو مون الله متين حدم قرما مصيبه كرمتو مون الله جل وعلا يان الو كم قرما يلا وني اينا گ نفس اد كف بمون يلا گ ذكر كم گا وني ربي عيني على ذكرك وشكرك وحسن عبادتك فيفوغا رحمه الله بدالواني وهذا يقوى ويضعف بحسب قوة العبد لله مكمكي بار غدوا ادي بالك شوا اتشكي مكمكي بار غدوا ادي بالك شوا اتشكي اي اعلق هيتوغا الله هنغن اللوبي بار غدوا منبركم نوات بالك شوا منبركم نه وما اكيغا وشنالن بجه ಹಿದ್ದತಿ ಕಂತತ್ತಕಾಯಿ ಮುಸೀಬಾಯಿ ಕಂತತ್ತಕಾಯಿ ಅತಿ ದಾತಿ ದಂಡಿ ಅದಿ ದಾತಿ ಉಂದಗು ದಂಡಿವಳು ತಕಾಯಿ ಕುರಿಮತಿಲುಮು ಕೆತ್ತರಿ ಕಮು ದುರ್ವೆ ಕೆತ್ತರಿ ಕಮುಗ ಗಾಂಬೆ ಹುರ್ಮು ವಕಿವೆ ನುರುಹುಂತರಿ ಬಸ್ತ ಅಲ್ಲಾಹ್ ರುಸ್ಸಾವಡಿ ನುಗಣ್ಣವ ಬಸ್ತ ಬುಣಾ ಹುಲು ವೆರಿಯ ಎಫದೆಂಗ್ ಅನ್ನಣಿ ಕೀವೆಗೆ ಮಿತನುಗ ರಹಿಮೊಲ್ಲಾ ಮಿಯೋಣಿ ವಿದಾಳೆ ಏಯಿ ಎಳಗ್ಗೆ ಹಿತುಗ ಅಲ್ಲಾಹನ್ನ ಲೋಬಿ ಬಾರು ಗದವ ಮಿಂಬರಕು ನುವತ ಬಲಿಕ ಶಿವ ಮಿಂಬರಕುನ್ನೆ ಏಮ ಅಳಾಗೆ ಹಿ ಎ ಹಿತುಗ ಅಲ್ಲಾಹನ್ನ ಲೋಬಿ ವಸಂ ಕೊಲ್ಲ ಅಲ್ಲಾಹ ಜಲ್ಲ ವಾಲ ಲೋಯ್ಬಕಿ ಏ ಗದಫದ ವರುಗದ ಸಾಬಿತ್ ಲೋಯ್ಬೆ ಕಮ್ಗ ವಾಣಮ ಇಕ್ಕಲ ಮುಸೀಬಾಯ್ತ ಕುರಿಮತಿ ಬೊಮ್ಮ ಹಿ ನೇದೆ ಕಂತತ್ತ ಕುರಿಮತಿ ಬೊಮ್ಮ ಎ ಶಕ್ವಾ ಉಫುಲಾ ಫರಾಗ್ ಗೊತ್ತುಗ ನುವಾಣೆ ಮೀಸ್ತಕುಂ ಗಾತುಗೆ ಹಿನ್ನೇದೆ ಬಸ್ತ ಬುಣಾ ಫರಾತೆ ಗೊತ್ತುಗ ನುವಾಣೆ ನುರ್ಹುನ್ ತೆರಿವ ಬಸ್ತ ಬುಣಾ ಫರಾತೆ ಗೊತ್ತುಗ ನುವಾಣೆ ಏಗೆಂ ಎಗೆನಿ ಅಲ್ಲಾಹು ಜಲ್ಲ ವಾಲಾ ದೇಖೆವಾ ಲೋಬಿ ಬಲಿಕ ಶೇಫಾವ ಮಿಂಬರು ಅಳಗ್ಗೆ ಹಿತುಗ ಅಲ್ಲಾಹು ಜಲ್ಲ ವಾಲಾ ದೇಖೆವಾ ಲೋಬಿ ಅಳಾಗೆ ಹಿತುಗ ಬಲಿಕ ಶಿವೆ ಏಗ ಬುರದನೆ ನಿಮ್ಮ ಮಿಂಬರು ಯಾ ಏಕೀಗ ಹುರಿ ಉಫಲೆಗ್ಗೆ ಹುರಿ ಫುರಿಹಮ ಇಮಾನ್ ತೆರಿ ಕಮೆಗೆ ಬೊಡು ಕಮಾಯೆ ಮುಸೀಬಾತ ಕುರಿಮತಿ ಉಮೋ ಹಿನ್ನೇದೆ ಕಂತತ್ತಕ ಕುರಿಮತಿ ಉಮೋ ದತಿ ಹಾಲತಾ ಕುರಿಮತಿ ಉಮೋ ಬುರ ಹಾಲತಾ ಕುರಿಮತಿ ಉಮೋ ಕೆತ್ತರಿ ಕಂ ಕುರಿಯನ್ ನೆರೆ ಅಲ್ಲಾಹ ವಕೀಲು ಕೊಂ ಎ ಕಲಾಂಗ ಜಲ್ಲ ವಾಲಾ ಮತಿ ಹದುಮವೆ ಎ ಕಲಾಂಗ ಶುಕುರ್ ವೆರಿವೆ ಎ ಕಲಾಂಗ ಜಲ್ಲ ವಾಲಾ ಎ ಕುರಿಮತಿ ಕುರೆವಿ ಮುಸೀಬಾತ ರುಹಿ ಗಬೂಲು ಹುರ್ಮು ಭಯಾಂಬೆ ಎಗಿಗೆಂದ ಮಿಂಗಡಕಿ ಭಯಾಂಬೆ ಎಗಿಗೆಂದ ಮೀಸಾನಕಿ ಅಳಾಗೆ ಹಿತುಗ ಅಲ್ಲಾಹು ಜಲ್ಲ ವಾಲಾಗೆ ಮಚ್ಚಂಗು ಲೋಬಿ ವರ್ಗದಕ ಅಲ್ಹಮ್ದುಲಿಲ್ಲಾಹ್ ಅಲ್ಲಾಹುಗೆ ಅಳಾಗೆ ಹಿತುಗ ಎ ಕಲಾಂಗೆ ಜಲ್ಲ ವಾಲಾ ಎಂಗು ಲೋಬಿ ಪಾರ್ಗದಕ ಸಾಬಿತ್ ವೆಫಾವಾಕ ರಹಿಮೋದ ವಿದಾಳ ಫದೆ ಅದಿ ಕಿಯತ್ತ ಮೀ ಅಹರ್ಮೆಂಗೆ ತೆರೆ ಮೀ ಹೆಗ್ಗೆ ಲೋ ಮಚ್ಚ ಫೆನ್ನಾಣ ಕಮಕೆ ಮಾಣಕಿ ಮಿಕಮಕಿ ಅಹರ್ಮೆಂಗೆ ಲೋ ಮಚ್ಚ ಫೆನ್ನ ಕಮಕೆ ಅಹರ್ಮೆಂಗೆ ಲೋ ಮಚ್ಚ ಫೆನ್ನ ಕಮಕೆ ಬುಮಂ ಮೀ ಬಾರು ಗದವ ಅದಿ ಬಲಿಕ ಶಿವಾಯ್ಚೆ ಮೀ ಅಳಗ್ಗೆ ಹಿತುಗ ಅಲ್ಲಾಹಂಗನ್ನ ಲೋಬಿ ಬಾರು ಗದವ ಮಿಂಬರಕು ಬಾರು ಗದವ ವಾಯ್ಚೆ ಎ ಬೈ ಕೆತ್ತರಿ ಕಮ್ಗ ಬಾರು ಗದವೆ ನುವತ ಬಲಿಕ ಶಿವ ಮಿಂಬರಕು ಅಳಗ್ಗೆ ಹಿತುಗ ಅಲ್ಲಾಹ ಜಲ್ಲವಾಲ ಎಂಗೊನ್ನ ಲೋಬಿ ಬಲಿಕ ಶಿವಿ ಏಹೆಂ ಕಮು ಕುರಿಮತಿವ ಮುಸೀಬಾಯ್ತಕಾಯ್ ಅದಿ ಹಿನ್ನೇದೆ ಕಂತತ್ತ ಹೋಗ ಅಳಾಯ কেত্তেরি কাঙ্গু না দেবে কি বেগে এ নাকি হিতুগা আল্লাহ হাঙ্গন লোবি বালিকা শেফাওয়া মিম্বারু নুকুন নাতি যায় কি এই এহেনে কামাকুমি খং আড়াকু বেনুমবাণী খং আড়াকু লোবি করানি হিতুগা আল্লাহ জাল্লাওয়ালা অন্য লইব্বা কি বালিকা সে লইব্বে গতুগা বুমা হুরিহান আফসেন এদেনি আল্লাহ জাল্লাওয়ালা ইয়াং হিতুগা ওয়া লোবি এই গাদা ফাদা বার গাদা সাবিত লইব্বে গতুগা বুমা মিকং এঙ্গেনে এম মিজানাকি এ তিলফাতাকি মুসিবাত কুরিমাতুমুং আলাগে আমলতং হুন্না গতু আমিল্ল নফসং মিনে কিরালুং হরি আমিল্ল নফসং এগতুগা মিজান কল্লুং হুসি আমিল্ল নফসং এগতং আলা কিয়ালুং হুরি তিমন্নগে হালতকি কোবা হিয়ে তিমন্নগে হালতকি কোবা হিয়ে আদে এফ হুগা ফিলাবলুগ বয়া মিকুরণি নুহন মুহিম বেগেম্বি নুক্তায়ং এই বলাতক কেত্তেরিবে দেমিহুরুমা আলায় ওয়াগি বেরিবা কঙ্কমকি কোবা বলাত কুরিমতিওয়ান এম্মেনা মুসিবায়ত কুরিমতিওয়ান এম্মেনা হিন্নে দে কান্তত কুরিমতিওয়ান এম্মেনা আদি হাসক আল্লাহ জাল্লাওয়ালায় কুত্তম্বে বোলবা কিয়মম্বে দীনুগ সাবিতুয়া মিম্বরকুং বলাতক মুসিবায়তকায় হিন্নে দে কান্তত্তং ইয়ালকা কুরিমতিওয়ান উমুং বলাতক কেত্তেরিবে দেমিহুর্ম আলায় ওয়াগি বেরিবা কঙ্কমকি কোবা মিসালক দরিয়কু মারুই মিসালক মুদা তকেন হালাকুই মিসালক কুরমুন্দা ভিয়ফারিয়ে বগুরুটুবি নুয়ত বলিতহু তেরিয়া নফসু হুশেহেলিগেন দিয়েই আল্লাহ জাল্লাওয়ালা মিফদেইন একলাঙ্গে গদরুগা একলাঙ্গে নিয়াগা নিয়া কুরব্বাফাওয়া মিফদে হিন্নেদে কান্তত্তক কেত্তেরিবে দেমিহুরুমা ওয়াগি বেরিবা সবতহকি কোবাহিয়ে ফাই এহিন্দু এ সবতহুগা দেমিহুরুমো এই ওয়াগি বেরিবা সবতকে এ কান্তাত হগা দেমিহুরু এ নায় ওয়াগি বেরি কান লিবে গেন্দে মিফাদ মাসাইব তাক হিন্নে দে কান্তাত তাক এ না কেত্তেরিবে দেমিহুরুমা মিকামুগে বায়াম বেদানি কেত্তেরি কামুগে মুহিম্মুকান এ কামুগা আল্লাহ জাল্লা ওয়ালা রুসা ওডিগান নাওয়ালে বড়ুকান মিকামং আহারমেন ইনতিহায়ং হাজা জহিফা ওয়ান জেহেনক আদে মি সবতং ইনশাআল্লাহ দেন অন্য কুলা হেগা বায়াম করবেনে ইরা করে বিয়ামু মি সবুতং আহার মন্ন বয়াম বে দিওমো কমে আলকুয়েস মি সবুত হোগা মসাই বুতাকুগে হিন্নে দে দাঁড়িবলত হোগে দেমি হুরুমো ওয়াগি বেরিকং এহি তেরিকং লিবিগেন দে এ কেত্তেরি কামুগা দেমি হুরুমো ইনশাআল্লাহ মি আন্নং এ ফিলাওয়ালুগা বয়াম করবেনে বায়কিয়ে সুবহানাক আল্লাহুম ওয়া বিহামদিক আশহাদু আল লা ইলাহা ইল্লা আনতা আস্তাগফিরুকা ওয়া আতুবু ইলাইক ওয়া সাল্লাল্লাহু ওয়া সাল্লাম আলা নাবিয়িনা মুহাম্মাদিন ওয়া আলা আলিহি ওয়া সাহবিহি আজমাইন।